ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಮುಧೋಳ ತಾಲೂಕಿನ ರನ್ನಬೆಳಗಲೆಯ ಲಕ್ಕಪ್ಪ ರಾಮಪ್ಪ ಹಾರುಗೇರಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದವನ್ನು ಕೇಳಿದಿರಿ. ಇನ್ನು ಪ್ಯಾಟಿದಾರಣಿ ಪ್ರತಿ ಕ್ವಿಂಟಾಲಿಗೆ ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 6,700 ರೂಪಾಯಿಯಿಂದ ಗರಿಷ್ಠ 6,700 ರೂಪಾಯಿಗಳು. ಉದ್ದಿನಕಾಳು 1,277 ರೂಪಾಯಿಯಿಂದ 7,409 ರೂಪಾಯಿಗಳು. ಧನಿಯಾ 4,769 ರೂಪಾಯಿಯಿಂದ 5,786 ರೂಪಾಯಿಗಳು. ಅಲಸಂದೆ 3,077 ರೂಪಾಯಿಯಿಂದ 7,200 ರೂಪಾಯಿಗಳು. ಕುಮಿನ್ ಸೀಡ್ 7,424 ರೂಪಾಯಿಗಳು. ಎಳ್ಳು 6,244 ರೂಪಾಯಿಗಳು. ಹೆಸರುಕಾಳು 3,196 ರೂಪಾಯಿಯಿಂದ 8,709 ರೂಪಾಯಿಗಳು. ಗೆಜ್ಜಿ ಶೇಂಗಾ 1,700 ರೂಪಾಯಿಯಿಂದ 7,308 ರೂಪಾಯಿಗಳು. ಬಿಳಿ ಜೋಳ 1,417 ರೂಪಾಯಿಯಿಂದ 2,769 ರೂಪಾಯಿಗಳು. ಮೆಕ್ಕೆಜೋಳ 1,912 ರೂಪಾಯಿಯಿಂದ 2,706 ರೂಪಾಯಿಗಳು. ಕುಸುಬೆ 1,811 ರೂಪಾಯಿಯಿಂದ 4,852 ರೂಪಾಯಿಗಳು. ಸಜ್ಜೆ